ಶರೀರದಲ್ಲಿ ಇದ್ದರೆ ಅದರ ಶರೀರದ mai avviso, claro, padre, non vai bene, io sono partito con me, e tutto sta durando, e ti impacca, e allora tale verso non c'è niente, perché tutto sta durando, e arriva la mia, e allora ti va, ti va, ti va, ti va, ti va, ti va, ti va, ti va, ma quando c'è la mia, che non c'è la mia, non c'è la mia, non c'è la mia, non c'è la mia, non c'è la mia, non c'è la mia, non c'è la mia, non c'è la mia, non c'è la mia, non c'è la mia, ಮಾಡಿದರು. ಸ್ವಲ್ಪಕ್ಕೆ ಪ್ರಕರಣ ಜೀವನ ಉತ್ಪತ್ತಿ ವಿಷಯ ಬರುತ್ತೆ. ಜೀವನ ಉತ್ಪತ್ತಿ ಪ್ರಕರಣ ಶರೀರವು ನಾವು ಭಗವಂತನಿಗೆ ಶರೀರ ಮಹನೀಯರು ನಮ್ಮ ಹುಟ್ಟು ಸಾವುದೇ ಯಾವ ದೇಹ ಸಂಬಂಧ ಮೃತ್ಯಂ ಶರೀರಂ ಮೃತ್ಯಂ ವಾಯು ಶರೀರಂ ಮೃತ್ಯುರ ಆತ್ಮ ಮುಚ್ಚಿನಿಂದ ಕಬಲಿಸಲ್ಪಟ್ಟದ್ದು ಸದಾ ಮುಚ್ಚಿನ ದೊಡೆಯಲ್ಲೇ ಇರತಕ್ಕಂಥ ಶಬ್ದ ಇಲ್ಲಿ ಹೇಳುವಾಗ ಯಾವ ಮುಚ್ಚಿಗೂ ಮೃತ್ಯುವುದು ನಮಗೆ ಅದಕ್ಕೆಲ್ಲ ಮುಚ್ಚಿ ತಂದ ಮುಚ್ಚಿ ದೇವತೆ ಅಂತ ಹೊಂದಿದೆ ಅದು ಮೃತ್ಯು ಅಂತಕ್ಕಂಥ ಒಂದು ದೇವತೆ ಅದು ಯಾವಾಗ ಪರಿವಾರ ಇನ್ನೂ ದೊಡ್ಡವಾದ ಮುಚ್ಚಿ ಅಂದ್ರೆ ಯಾವಾಗ ಈ ಇಡೀ ಜೀವಜಾತ ಮುಚ್ಚಿನಿಂದ ಕಬಳಿಸಲ್ಪಟ್ಟಿದೆ ಅಂದ್ರೆ ಯಮನ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂದ್ರೆ ದೇವತೆಗಳು ಈಗ ಇಂದ್ರ ಯಮನ ಕಬಳಿಕೆಗೆ ಸಿಗಲಿಲ್ಲ ಎಲ್ಲವೂ ಆ ಮುಚ್ಚಿನಿಂದ ಅರ್ಥವಾಗಿದೆ ಅಲ್ಲಿ ಯಾವ್ದು ಮುಚ್ಚು ಇಂದ್ರಾದಿಗಳಿಗೆ ಮುಚ್ಚಿ ಅವರು ಕೊಡುತ್ತೇವೆ ಮೃತ್ಯುರಾದರೆ ರುದ್ರದೇವರಿಂದ ಗಮನಿಸಲ್ಪಟ್ಟಿದೆ ಇದೆಲ್ಲವೂ ಇನ್ನೂ ಮೇಲಕ್ಕೊಂದ್ರೆ ರುದ್ರದೇವರು ಕೂಡ ಒಂದು ನರಸಿಂಹ ಮೃತ್ಯುವಿಗೆ ಶಿವಪದೇ ಜನಂಗಳಿದ್ದಾವೆ ಎಂದ ಸಹ ಭಗವಂತನಿಗೆ ಈ ರುದ್ರದೇವರು ಕೂಡ ಉಪದೇಶ ಇಡೀ ಪ್ರಪಂಚದಿಂದ ರುದ್ರದೇವಿ ತುಂಡು ಯಾವುದು ಲೆಕ್ಕ ಅಲ್ಲ ಮೃತ್ಯುವನ್ನು ಗಮನಿಸುವಂತ ಭಗವಂತ ಇದ್ದಾನೆ ಆ ಬ್ರಹ್ಮಾದಿಗಳಿಗೆ ಯಾರು ಮೃತ್ಯು ದೇವರಲ್ಲ ಅವರು ದುರ್ಗಾರು ಲಕ್ಷ್ಮಿ ಮತ್ತು ನರಸಿಂಹನಿಗೆ ನಾರಾಯಣನಿಗೆ ಮೃತ್ಯುತ್ತೀರಿ ಮೃತ್ಯು ಅಂತಂದ್ರೆ ಸರ್ವಸಂಹಾರಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರಿಂದ ಅಂತ ಗಮನಿಸಲ್ಪಟ್ಟಂತಹದ್ದು ಬ್ರಹ್ಮಾದಿಗಳ ಶರೀರ ಕೊಡುಗೆಗೆ ಮೃತ್ಯುನ ಅನ್ನೋದಕ್ಕೆ ಬೇರೆ ಬೇರೆ ಅವತ್ತು ದೇವತೆಗಳಿಗಾಗುವ ಅನುಸಂಧಾನ ಇದೆ ಇದೆಲ್ಲವನ್ನು ಅನುಸಂಧಾನ ಇಟ್ಟುಕೊಂಡು ಚತುರ್ಮುಖ ತಾನು ಮೃತ್ಯುನ ಅಂತ ರುದ್ರಾದಿ ದೇವತೆಗಳು ಮೃತ್ಯುನ ಅಂತ ಇಂದ್ರಾದಿ ದೇವತೆಗಳು ಮೃತ್ಯುನ ಅಂತ ಸಮಸ್ತ ಜೀವವು ಶರೀರ ಸಮಸ್ತ ಜೀವ ಜೀವರ ನಾಶವಾದ ಶರೀರ ಉಂಟಲ್ಲ ಈ ನಾಶವಾದ ಶರೀರ ನಾಶವಿಲ್ಲದ ಪರಮಾತ್ಮನಿಗೆ ಅಧಿಷ್ಠಾನ ಸದಸ್ಯ ಮತ್ತೆ ಅಮೃತಸ್ಯ ಅಧಿಷ್ಠಾನ ಈ ನಾಶವಾದ ದೇಹ ನಾಶವಿಲ್ಲದ ಭಗವಂತನ ನೆಲೆ ಅಧಿಷ್ಠಾನ ಹೇಗಿದ್ದರೆ ಪ್ರತಿಭೆಯಿಂದ ಇವಾಗ ನಾವು ಗಣಪತಿ ಪ್ರತಿಭೆ ಮಾಡಿ ಗಣಪತಿ ನಾವು ಆಹ್ವಾನ ಮಾಡ್ತೇವೆ ಕ್ಷಿಪ್ರ ಪ್ರಸಾದ ಕ್ಷಿಪ್ರ ಪ್ರಸಾದ ಮಹಾಗಾಮಿ ಅಂತ ಆಹ್ವಾನೆ ಮಾಡಿ ಕ್ಷಿಪ್ರ ಪ್ರಸಾದ ನಮಗಾಗಲಿ ನಾವು ಬಯಸಿದ್ದನ್ನು ಸಿಗ್ತೇವೆ ಅದು ಈಗ ಮೋದಕ ಇದಕ್ಕೆ ನಮಗೆ ಮೋದ ಕೊಡುತ್ತಾನೆ ಮೋದಕ ತಿಳಿಸ್ತೇವೆ ಇಲ್ಲ ಅಂದ್ಮೇಲೆ ನಾಲ್ಕನೇ ದಿವಸ ನೀವು ಹೇಳ್ತೇವೆ ಅದು ಮುಖ್ಯ ಅಂತ ಪ್ರತೀಕ ಅದರ ಗಣಪತಿ ಮಧ್ಯ ಅಲ್ಲ ಆ ಪ್ರತೀಕದಲ್ಲಿ ಸಂವಿಧಾನ ಹೋಯಿತು ಹಾಗೆಯೇ ಆ ಪ್ರತೀಕ ಮಧ್ಯ ಅದು ಅದರಲ್ಲಿರತಕ್ಕಂಥ ಶಕ್ತಿಯ ಮಧ್ಯ ಅದರಲ್ಲಿದ್ದಾರೆ ಸದಸ್ಯ ಅಮೃತಸ್ಯ ಶರೀರಸ್ಯ ಈ ಸಾವು ಒಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕಂಥ ಜೀವ ಶರೀರದ ಒಳಗೆ ಇರ್ತಕ್ಕಂಥ ಪರಮಾತ್ಮ ಅವರು ಒಟ್ಟು ಸಾವು ಇದು ನಾಶವಾಗುವಂತಹ ಅಧಿಷ್ಠಾನದಲ್ಲಿ ನಾಶವಿಲ್ಲದ ಯಾಕೆಂದರೆ ನಾಶ ಇರುವುದು ಶರೀರಕ್ಕೆ ಶರೀರವೇ ಇರುವುದು ನಾಶ ನಾಶವಿಲ್ಲದ ಯಾಕೆಂದ್ರೆ ಶರೀರವಿಲ್ಲದ ಅಮೃತಸ್ಯ ಶರೀರಸ್ಯ ಆತ್ಮನ ಅಂತ ಪರಮಾತ್ಮ ಇಲ್ಲಿ ಎರಡು ಗೀತೆ ಹೇಳಿದೆ ಹಾಗಾಯ್ತು ನಾಶವಿರುವ ಆತ್ಮ ನಾಶವಿಲ್ಲದ ಆತ್ಮ ಯಾಕೆಂದ್ರೆ ಇದಕ್ಕೆ ಬರೀ ಆತ್ಮನ ಅಂತ ನಾಶವಿಲ್ಲದ ಆತ್ಮನಿಗೆ ಅಂತ ಹೇಳಿದ್ರೆ ನಾಶವಿರುವ ಆತ್ಮ ಒಪ್ಪಿಸುತ್ತಾನೆ ಅಂತ ಆತ್ಮಕ್ಕೆ ನಾಶ ಇಲ್ಲ ಹಾಗಾದ್ರೆ ನಾಶ ಇರುವುದು ಯಾವುದನ್ನು ಶರೀರದ ಸಂಬಂಧದ ಮೂಲಕ ನಿನ್ನೆ ಹೇಳಿದೆ ನಾಶ ಆಗುವುದು ಒಂದು ಶರೀರದ ಸಂಬಂಧದಿಂದ ಕಾಣಿಸಿಕೊಂಡು ಜನ್ಮ ಅಂತಂದ್ರೆ ದೇಹ ಯೋಗ ನಾಶ ಅಂದ್ರೆ ದೇಹ ಬೀಗ ದೇಹದ ಒಳಗೆ ಒಳಗೆ ಸೇರಿಕೊಳ್ಳುವುದು ಅಂದ್ರೆ ಹುಟ್ಟುವುದು ಶರೀರದ ಮೂಲಕವೇ ಹುಟ್ಟು ಸಂಸ್ಕೃತ ಆ ಹುಟ್ಟು ಸಾವಿಗೆ ಆಗುವುದಿಲ್ಲ ಅದರಿಂದ ಇವನು ಮುಂಚಾಯಿ ಆಗಿದ್ದರೆ ಇವನು ಶರೀರದ ಒಳಗೆ ಹೋಗ್ತಾನೆ ಒಂದು ಶರೀರದೊಳಗಿದ್ದಲ್ಲ ಶರೀರದೊಳಗೆ ಹೋಗಿದ್ದಲ್ಲ ಶರೀರ ಆ ಶರೀರ ನಾಶ ಸತ್ತಿಗೆ ಶರೀರ ಹುಟ್ಟಿದ ಹುಟ್ಟಿದೆ ಲೋಕವೇ ಹೋಗ್ತಾನೆ ಅದು ಅಲ್ಲಿ ಹುಟ್ಟು ಸಾವು ಅಭಿಮಾನ ಹುಟ್ಟು ಸಾವು ಅಭಿಮಾನಿಕ ಎಲ್ಲರೂ ಅಭಿಮಾನಿಕ ಅಂತ ನಾನು ಮೊದಲು ಹೇಳಿದೆ ಈ ನೋವು ಕೂಡ ಅಭಿಮಾನಿ ಇದು ಅಂದ್ರೆ ಶರೀರ ಅಂತಿರುವ ಇಲ್ಲಿ ಗಾಯ ಆದಾಗ ನೋಡುತ್ತೆ ಇಲ್ಲಂದ್ರೆ ಶರೀರ ಅನ್ನುವ ಭಾವನೆ ನಿಂತರೆ ಇಲ್ಲಿಲ್ಲ ಅದರಿಂದ ಗಾಯ ನೋವು ಆಗುತ್ತದೆ ಬಹಳ ದೇಹ ಆಗುತ್ತದೆ ಹಾಗೆಯೇ ದೇಹ ಇಲ್ಲವೋ ಅವರು ಒಂದು ಸಾಮಾನ್ಯ ಹೋಗದಾಗುತ್ತೆ. ಅವರು ತಮ್ಮ ಶರೀರ ಸೇರಿಸುತ್ತೆ. ಯಾರಿಗೆ ಶರೀರ ಇದೆಯೋ ಅವರು ಶರೀರದ ಮೂಲಕ ಹುಡ್ತಾರೆ. ಸಾಧನ ಮೂಲಕ ಇದು ಆತ್ಮ ಮಟ್ಟದಲ್ಲಿ ಇದೆ. ಮೃತನಾಗುವ ಆತ್ಮ ಶರೀರ ಉಳ್ಳ ಆತ್ಮ, ಮೃತನಾಗದ ಶರೀರ ಇಲ್ಲದ ಮೃತನಾದ ಶರೀರದ ಆತ್ಮ. ಈ ಶರೀರ ಉಳ್ಳ ಆತ್ಮಗಳು ಮತ್ತು ಅವರ ಶರೀರಗಳು ಮೃತನಾಗದ ಶರೀರ ಇಲ್ಲದ ಭಗವಂತರ ಶಿಕ್ಷಣ ಪಡೆದುಕೊಂಡು ಈ ಶಿಕ್ಷೆಯಾಯಿತು. ಇಲ್ಲಿ ಇದನ್ನ ಒಂದೇ ಆತ್ಮ ಇಲ್ಲ ಆತ್ಮ ಅನ್ನುವುದಿಲ್ಲ, ಇಲ್ಲ ಒಂದೇ ಆತ್ಮ ಅಂತ ಸೂಚನೆ ತಿಳ್ಕೊಂಡು ಅವರ ಪ್ರಕಾರ ಇದು ಮುಗಿಸಲಿಕ್ಕೆ ಬರುತ್ತಿಲ್ಲ. ಶರೀರ ಇರುವ ಆತ್ಮ, ಶರೀರ ಇಲ್ಲದ ಮೃತನಾಗುವ ಆತ್ಮ, ಮೃತ ಇಲ್ಲದ ಆತ್ಮ ಶರೀರನಾದ ಮೃತನಾದ ಆತ್ಮ ಅಂದ್ರೆ ಪರಮಾತ್ಮ ಒಬ್ಬರೇ. ಉಳಿದವರೆಲ್ಲರೂ ಕೂಡ ಶರೀರಗಳು ಮತ್ತು ಮೃತರಾಗುವ ಶರೀರ ಇರುವುದರಿಂದ ಒಂದು ವಿಶೇಷತೆ ಒಂದೇ ಆತ್ಮೋಹಿ ಆತ್ಮೋಹಿ ಆತ್ಮೋಹಿ ಸ ಶರೀರ ಪ್ರಿಯ ಪ್ರಿಯ ಪ್ರಿಯ. ಈ ಶರೀರ ಇರತಕ್ಕಂತ ಆತ್ಮಕ್ಕೆ ಒಂದು ಸಂಗತಿ ಇದೆ. ಯಾವುದು ಅದಕ್ಕೆ ಕೆಲವು ಪ್ರಿಯ ಕೆಲವು ಶರೀರ ಇದೆಯೋ ಅವರಿಗೆ ಪ್ರಿಯ ಪ್ರಿಯಗಳ ಸ್ಪರ್ಶ ಇದೆ. ಪ್ರಿಯ ಮತ್ತು ಅಪ್ರಿಯ ಅಂದ್ರೆ ಪ್ರಿಯ ಅಂತ ನನಗೇಳಿದೆ. ಇನ್ನೊಬ್ಬರಿಂದ ನಾವು ಪಡೆಯುವಂತೀಗ ಕಣ್ಣು ಕಣ್ಣಿನಿಂದ ರೂಪವನ್ನು ನೋಡಿದ್ರೆ ಒಂದು ಹೊರಗಿನ ರೂಪ ಕಣ್ಣಿಗೆ ತಿಳಿದಿದೆ. ಪರಾಯ ಪರಸೀಯ ಪರೆಯ ಅದೇ ಪ್ರಿಯ. ಇನ್ನೊಂದು ಹೊರಗಿನಿಂದ ಇನ್ನೊಬ್ಬರ ಅಧೀನವಾಗಿ ನಾವು ಪಡೆಯುವಂತಹ ಸುಖ ಪ್ರಿಯ, ಇನ್ನೊಬ್ಬರ ಅಧೀನವಾಗಿ ನಾವು ಪಡೆಯುವಂತಹ ದುಃಖ ಅಪ್ರಿಯ. ಆದ್ರಿಂದ ಪ್ರಿಯ ಅಪ್ರಿಯಗಳು ಅಂದ್ರೆ ಪರಾಧೀನವಾದ ಸುಖ ದುಃಖಗಳು. ಬರೀ ಪ್ರಿಯ ಅಂದ್ರೆ ನನಗೆ ಇಷ್ಟವಾದ್ದು ಅಪ್ರಿಯ, ನನಗೆ ಇಷ್ಟವಾದದ್ದು ಅಂತಷ್ಟೇ ಅರ್ಥ ಅಲ್ಲ. ಪ್ರಿಯ ಅಂದ್ರೆ ಪರಾಧೀನವಾದ ಸುಖ, ಅಪ್ರಿಯ ಅಂದ್ರೆ ಪರಾಧೀನವಾದ ದುಃಖ. ಈ ಶರೀರ ಇದ್ದವರಿಗೆ ಯಾವತ್ತು ಕೂಡ ಸುಖ ದುಃಖಗಳು ಪರಾಧೀನ ಅಂತ ಕನಿಷ್ಠ ಶರೀರ ಅಂದ್ರೆ ಹೌದಾ? ಈ ಶರೀರದ ಮೂಲಕ ಸುಖ ದುಃಖಗಳು ಕಣ್ಣಿನಿಂದ ಸುಖ